بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين، ومن سار على نهجه واستنى بسنته إلى يوم الدين، أما بعد. أعوذ بالله من الشيطان الرجيم. إن الله لا يخفى عليه شيء في الأرض ولا في السماء. الله سبحانه وتعالى وحي قرباني إن الله لا يخفى عليه شيء في الأرض ولا في السماء. هم كرهم الله سبحانه وتعالى وانهنا وكنوية إبو سيچ بيموغاوس أدي أدوغاوس يكالاً جاء وانهنا وكنوية إبو سيچ يكالاً جاء علم فلوغ زريان يكالاً جاء علم فلوغ يكالاً جاء حريها إچك بحشايا جمبوديين بي الله سبحانه وتعالى يكالاً جاء علم فلوكي ورد تنواس سيچ kalaange ilmu fuluge zariyan huriha makhluunge halat muladden wodigannawa mistahunge hitta huwa kantattaka huriha ache kainatu gawa huriha kame allah subhanahu wa taala muladden wodigenwe adi bayin ayat tahuge bahuri allah wahi kurawafa gahakun fatevves nuettene allah subhanahu wa taala engi wodi nugannawa gotaka gahakun eves fatevves nuettene e huriha kame allah subhanahu wa taala denewodigen ve bimmati gawa lolannu fenna dire makhluq tahuge halatu es allah muladden wodiganna ekalaange forwigen noy udugaves evesecche adi bimugaves yobod uduga allah subhanahu wa taala wang hanawegen wa hama ekecche vesnei adi bimugaves allah wang hanawegen wa ne hama ekecche vesnei huwallazi yusawwirukum fil arhami kayfa yasha ekalaange yi يبامي هون سورة قربا رسكلانك في الأرحام رحمته كيف يشاء يكلانك إرادة قربي قوتك أبا يكلانك إرادة قربي قوتك رحمته إنسان خلق قربني فرهن وجه فرهن أنهن وجه أنهن كالوميه وجه كالوميه دميه وجه دميه كرميه وجه كرميه ديغميه وجه ديغميه يقول الله إرادة قربي قوتك رحمته إنسان لبن انسان سورة قرباني الله يدي وديغن نما غوتكا ميهكن اي بدله نكوروين لا اله الا هو العزيز الحكيم اكلان في وا الكم بم حق وغن با هين بس اله كنو اكلان غي عزت تري وديغن وا حكمه بنت رسكنان غي هو الذي انزل عليك الكتاب منه ايات محكمات هن ام الكتاب واخر متشابهات ekalaangei kalege faanu ge maccha foi baawale viras kalaange e bahi kirti gurwaan baawale viras kalaange minhu ayatun muhkamatun e gurwaanu ge aayatta behi ge mani debayaka aayatta behi ge mani debayaka e bayaki muhkamu aayatta ane bayaki mutashabihu aayatta wallazi anzala alayka alkitab ekalaangei kalege faanu maccha gurwaan baawale viras kalaange e fotuga ve muhkamu aayatta kevs hunna ummul kitab e yi fotuga aslaki قرآنك أسلكي إيه وأخر متشابهات أدي أنبى آيته كي أي متشابه آيته محكم آيته كي أي إيه حكم تصافك فعل وبيان بجنب آيته إيه إبس كهل احتمال إبس كهل تعويل كرمك إبس كهل احتمال نوا آيته أي محكم آيته كي إيه ما نصافك فعلك إيه بيان بجنب إيه حكم وريها مننا e kiyawa fitima huriha emmena bayan vegen wa aayta ei muhkam aayta ki de mutashabihu aayta ki ege hukum ta faalu ga bayan vegen nuwa aayta ege maana furiha ma bayan vegen nuwa aayta misalaka qur'aanu ga allahu bahuri baye surita hoge fehrumu ga akurta ke ramzu akurta ke baawala ba ege maana eka ka visnege e aayta hi menigen wani mutashabihu aayta hoge terega hama e faden allah subhanahu wa taala ge sifa fulu ta bayan vegen wa aayta e bes mutashabihu aayta ege haqiqate rangalaka evves mihakannege misalakan allah subhanahu wa taala ge aippulwa kan qur'anu ge allah ikorwani bal yadahuma busutatan yunfiqu kayfa yasha adikin he allah subhanahu wa taala ge aippulu thanawasse wodigen ve aippulu e aippulwa goten evves mihakannege allah ge aippulwa kan e bainge ehnames kon sifaik game kon kayfiyatek ge kame vani ei evves insanaka engeen kamennu sababaki allah kiyati qur'an ga wahikurwa fawani laisa kamislihi shay'un wa huwa as-sami'ul basir ekalaange iffada ehin evvesechennete ekalaange iffada ehin evvesechennete duniyega nuwata udugaves evvesechennete allah iffada ei allah ge hurihas fa fulutake makhluqun natafat ebrama maibe wadigenwe evves kahala unikhamen ekalange evves sifa fulaka libigenne nuwe furihama sifa fulutake ekalange libodigemani ema ekale ifanuge sifa fuluta bayamwegenwa aayittaves ei mutashabihu aayittahuge terege himenigemani ema muhkam aayittahaki ei furiha ilmerinnan ege maana furihamayan ege ege hukum faaluko bayamwegenwa aayitta e aayittaka mekeni muhkam aayitta de mutashabihu aayittahaki ege maana Allah subhanahu wa ta'ala fiyawa ehinge bisaratakan nege ayata Allahu akbar ukhra mutashabihat adi bayin ayata hakiy mutashabihu ayata ke demyati fa ammal ladina fi qulubihim zaygun e bayeg ge hituga balikatikam wa iman kamuga balikatikam wa mi hu e bayeg ge hi haggun lembifati bi mi haggun batilal lembifati bi mi hun dannare fayattabi'una ma tashabaha min ay qur'an ge mutashabihu ayatakan emihun tabawante ege fahatun ulayne te emihun ege hagiga ibala ei haggun ekkibave batilan ebayge hittal lebifa tibimihun emihun masai qur'ani ayatahu ge mana hodu maremuli umuru nagalani emihun e ayatahu ge terege bahusukuru mugaye ei kibbe hai gatu ibtiga al fitnati ei fitunayan ede edigen emi em fituna faturan emi hum mistam etega masakka qurani ilmani tafsir fa ittahu gali uwa fa miwani emi hum mistam getega fitunayan edene te aayitta beenu kogen kongo taka emi hum ge batil mazhab taka dalilegge gotuga e aayitta emi hum naganete emi hum ge amilla edumang e aayitta tafsir kon ulenete mutashabihu ayatta nagayagen emihunge mazhab taka dalile gotuge emihun usalaane te mistakunna ei mistakun fituna wer kurumattaka wabtiqa ta'wili adi ege ta'wilu hodumattaka emihun e ya mashghul ulane te ayattaka allah ekuna mama ya'lamu ta'wilahu illa allah ege ta'wile ege tafsir unate ege maana negene allah fiwa ehim farataka warrasikhuna fil ilmi adi ilmuga hardana mistakunna fiyara amiga de manan ilmer kuran wa fawe emmane ki wama ya'lamu ta'wilahu illa allah hisaba wa ghufurun lazim ei bayan hatim tauge nana mi me jaha fe ta ga ega manay ki wa ghufurun lazim etana den anna bayaki e baya gulun huri bayan nu ei bayan hatim tauge bahari e gota adi baye tafsir tauge mufassirun vidalwan e hisaban huttare den anna bayaki adi waki bayake adi baye tafsir ilmere midalwani den fahammi anna bayas kurigami anna bayag guligenne annani ege maanay ki wama ya'lamu ta'wilahu illa allah war rasikhuna fil ilmi allah adi ilmu ga hardana mi hu allah hardana gotu ga ilmu debba ti mi bodeti bodeti ilmu ari emi hun nafiya allah sha emi hun nafiya wa e ayat tahu ga ta'wile tafsir ne ge ne emmana den anem maane ki hamay kani allah she e aayatahu ge maane ge engi bodi gannawani hem farata kanne ge ne den warrasi khuna fil ilmi yaquluna mi waki baye mi goin em merang ali bas ilmeri mi dalwani mi em raji ho gem ba gota ki warrasi khuna fil ilmi ilmu ga hardana mi hun yaquluna bunanete amanna bihi timanna men e aayatakan iman ba mo e allah ge hazratun asbaba aayatake kama timanna men kom mehen beenwa nune ege terav wadegen ege hagigai bhoda balaya kan takuraka kullum min indi rabbina huriha ayat muhkama ayat tabas adi mutashabihu ayat tabas wani hama harmenge veras kalange hadratum me e kalange ba wala va fa ayat tehkei wama yadhakkaru illa ulul albab adi nasihatin hasilen nukuranete buddhige ahul verin fiyawa ehem bayak emi ho kanye nasihatin hasil qurani hitam me nasihatin bayaka dinakas buddhige ahul verin fiyawa ehem bayaku nasihatakum ibrate libinu gannane demati ilmeringe dua mihar mi ayatu ge tafsir ge kurim mi bunabuni allah subhanahu wa taala fiyawa adi hi ilmu ge hardana mi hum fiyawa e ayatahu ge manen ne ge ne ma do rasulullah abdullah ibn abbas ori habe fulna sengi wada gannawana kanne e kalifana kiyeden qur'an ge emme bodu mufassiru kamuga ilmerin vidala fawani abdullah ibn abbas ekadefan tuppulu iruga rasulullah sam avhar vejje ehn namas ilmuge kande ekadefanuge laqabakavs miyonti habrul umma ge namu ekadefan mashhur efan ei muli ummatuge emme bodu ilmeriya ge namu ei rasulullah sallallahu alaihi wasallam ge duaye ge barakatum ekadefan bodu ilmeriya ka vegen diyei ei rasulullah sallallahu alaihi wasallam ge duaye ekadefan rasulullah sam umkolal umfulal lava dua kuravani আল্লাহুম্মা ফাক্কিহুহু ফিদ্দীন ওয়া আল্লিমহু আত-তাআবীল এ হাদাব রাসকলা কয় মিকুজায়া দীনুগে এমমে ফুং ইলমু দে ভাশি আদি তাআবীলুগে ইলমু দে ভাশি তাআবীলুগে ইলমা কি তাফসিরুগে ইলমু তাফসিরুগে ইলমু দে ভাশি এগে জারি এ দুআগে বরকাত মকলে ফানো গেন দিবার বড় ইলমে রিয়াকা এ কালি ফান এ বহুরি হুরি হা আয়াত এগে তাফসির কুরআন মি মুতাশাবিহু আয়াত তাবস আদি গুরআনুগে কুরিগে মি আয়াসফাওয়া রামজুতা রামজুতাগে তাফসির সে বড় কুরআন এহ নামেস দালিলে নে আসাবে কালাকু বিদালু ইয়াস এগে মচ্চ সরিহা দালিলে আসে নে তিয়াকা এ হাম এহেন আসাবু নেকে হাম ইবরওয়ান হাম এহেন আসাবু নেকে ইবরওয়ানি সাবাবাকি ইফাদ আয়াত তাকা বেহে গতুং একেচ্চকে নেন ইলমেরি নে কিয়াফা তাফসীর করে বিবে কালুং একেচ্চকে নে কিয়াফা এহেম এগে দালিল কুরআনি এই হুজ্জাতেন নুনে এই হুজ্জাতেন নুনে এই আলিফ লাম মিম মিসালকান এ আয়াত আবে গতো ইবনে আব্বাস দা আলিফ গমান মুরাদ কিমি লাম গ মুরাদ কিমি মিম গ মুরাদ কিমি ইফাদ তাফসীরান আসলু গ বায়ানেন নকুরেবেনে দালিলাকানুলা বায়ান কুরেবে জিয়া এ তিন মানে হুজ্জাতাকা হুজ্জাতে গ গতো কোনো গনেবেনে মি ইবনে আব্বাস গ বাসফুলে হামা মিয়ে মি গ মানে কি এহেনন নপুনেবেনে সাবাবকি এ গ মচ্চাকা রাসূলুল্লাহ সাল্লাল্লাহু আলাইহি ওয়াসাল্লাম গ দালিলেন নে আসফায় এক ইয়ানি তাফসীর বিল রায় এ কালিফানু গ রায় উন কালিফানু pura vafa huri tafsiru ei bae fara gali fane bhuri amilla pula ves vidal ve fatimanna enge emichi timanna enge emichi misalaka kahf baga ga mi hunge adada behe gotum wa yaquluna thalathatur rabihum kalbuhum wa yaquluna thalatha wa yaquluna sab'atun wa thaminhum kalbuhum rajman bil ghaib wa yaquluna sab'atun wa thaminhum kalbuhum এ আয়াত আল্লাহ ওয়াহী কুরআনি এমমে ফাহমি ওয়াহী কুরআনি এমি হুঙ্গে আদাদাকি ওয়াকুন সাবাতুন ওয়া সামিনহুম কালবুহুম এমি হুঙ্গে আদাদাকি এই হাতেকে আদি আব্বানাই কুত্তা আব্বানাই কুত্তা দেন আল্লাহ এক আয়াত কে ফাহুকে বায়ান করা ওয়াইকুলুন সাবাতুন ওয়া সামিনহুম কালবুহুম কুর রাব্বি আ'লামু বিইদ্দাতিহিম মা ইয়ালামুহুম ইল্লা কালিল খালিফান বিদার ওয়ারে তিমং কালেগ ফান গে রাস কালাঙ্গে এমমে মুলং এমি হুঙ্গা আদাল দেন ওডি গন্নাওয়ানি ওয়ামা কুর রাব্বি আলম মা ইয়াল মা কুল কুর রাব্বি আলম মা কি কে আদা হাদিস কুল আলা কুল কুর রাব্বি আলম কুর রাব্বি আলম বিইদ্দাতিহিম মা ইয়ালামুহুম ইল্লা কালিল এ এবে আমি হুঙ্গা আদা দেন নেঙ্গে নে এ মাদু বায়া কাফিয়া ইবনে আব্বাস জানান কি কে আনা মিনাল কালিল এ মাদুমি হুঙ্গে তেরেন তিমান না হিমেনে আমি আমি লফলা বিদাল হওয়ানি তিমান না মাদুমি হুঙ্গে তেরেন হিমেনে এ মি হুঙ্গে আদা কি হাতে কে আব্বানাই কুত্তায় ইবনে আব্বাস বিদাল হন আমি মি আয়াত কে তাফসীর গাইস ইবনে আব্বাস বিদাল হন মানে আই ইবনে আব্বাস কাল ইবনে আব্বাস বিদাল হন আনা মিম্মান ইয়ালামু তাআবীলাহু ege mana ege mihunge teren timan nahi mene ibn abbas idale hani e mutashabihu ayat tahuge ta'wil bahi tafsir ege mihunge teren timan nahi mene eka de fama mila pula vidana komme akas e ayat tahuge aslu mana ra'yan ashabe kala ko vidala fe inde ji amilla ra'yu pula ashabe kala ko ves vidala fe inde ji in wan hujjataka amilla ra'yu pula বিদ্যালয় ফেনে যেকান মান হুজ্জাতাকা এহেন নামেস এবে কালুঙ্গে বাসফুলতা গেনেবেন আয়েতে তাফসীর কুরমাট্টাকা আয়েতে তাফসীর কুরমাট্টাকা এগে বারাকান এবে কালুঙ্গে আমিল্লা বাসফুলতা গেনেবেনে হুজ্জাতাকা ওয়ানি তাফসীর গবেস রাসূলুল্লাহ সাল্লাল্লাহু আলাইহি ওয়াসাল্লাম কিয়া ফলুং আসহাবে কালাকু নাকুল কুরাব্বা বাসফুল এতি ওয়ানি হুজ্জাতাকা এবে কালুঙ্গে আমিল্লা রাইফুল হুজ্জাতাকা নওয়ান এহেন নামেস তাফসীরুগা এহিয়েগ্গে গতুং ইস্তেমাল কুরেবেনে আসহাবে কালুঙ্গে বাসফুলতা বেস ইলমেরিঙ্গে দোয়া মি দোয়া হামাহু রিহাবে বাকি ইলমেরিনেন্নু হিদায়েত হিদায়েত লিফাবা হামাহু রিহামে দীনাং এদে এমমেন দোয়া কোরান জিহেনা মি দোয়া এ দোয়া গামি বিদালওয়ানি আল্লাহ সুবহান তাআলা ওয়াহী কুরবানি ইলমেরিঙ্গে ফালাত ইলমেরিঙ্গে দোয়া রব্বানা এবা আমি হুন্দান নামাতে রব্বানা এ হাদ্দা আবুল ক্রস কালা কো ইলা তুজি কুলুবানা বাদা ইজ হাদাইতানা ইবা আল্লাহ আলামিন নাং হিদায়েত দেখকুম ফাহুগা এ হিদায়েতুন আলামিন এক্কিবান কুরাবান দে আলাম গে হিত্তা এক্কিবান কুরাবান দে ওয়া হাব লানা মিন লাদুনকা রাহমা আদি ইবা আল্লাহ গে হযরতুন আলামিন নার রাহমাত দেবান দে ইন্নাকা আনতাল ওয়াহাব আমাকরুন ইবা আল্লাহ গিনা গিনাইন দেবা রাস কালাঙ্গে মি আয়াতুগা মি ওয়ানি বিদুয়া কুরআন আঙ্গাবা বিদুয়া কুরআন জিনা মুরি হাম মেম বেসাবাকি হিদায়েত কি এই হা এমি হেগ গনা সিবে কে কক বেসনে গে emi hakade tera Allah liuba fani kongo takakame ama diinu ga masi tibefa eba hori ba emi hundina furakas ti gos murta duwegen gosfa bodi ilmerin hevse ba hori emme fahuwa gutu shaytana magu furad dala emme fahuwa gutu emma waran rakade abaduwes e dua kuran jehna Allah hidayat dekke uma fahuga hidayatun ekibanu kurawan de kitam mihun hidayatan asfa emburi hidayat du kolla fa dani duniya ga dalayan hellige kitam mihun etabbaru mihaku amalulum fenifa wani etabbaru bayak Allah subhanahu wa taala hidayat gu nasib de uma fahuga duniya ga dalayan helli duniya ga fahatun du fa datan etabbaru fenifa wani ema hidayatu ga tawfiqa ki ei duniya ga Allah subhanahu wa taala insana kad devwan emme bodu niyamai emme bodu niyamai duniya ga insana kan Allah devwan emme bodu niyamata ki ei hidayatu ga tawfiq ki vegen e hidayatu ga zariyan ena suwaru ga liben annani etana ki ei misalen nu atane insana ga hitan eri huri ha etchen etana liben oti abadu ga abada tiben vi tanaki ei etan libun wani hidayatu ga macha binayefa ehma hidayen ei emme bodu tawfiq emme bodu niyamata ki Allah subhanahu wa taala ga hadrotu insana kan libe ema hidayen limo fahu ga hidayat timaga atum biwegen nudiy mattaka Allah subhanahu wa taala ge hadrata duha dannawan jehna huri ha be fulum bes ei suwaruge rasulullah hadis ro korwani insana age kharuge mi narabura kari ge wani suwaruge bes adinar ka bes sama ifaze ei kine rasulullah hadis ro korwani suwaruge wanta weringe amalu tak kuramun mi yakud de wa suwaruge ya kayawate ena huri ege mane ki mara warak kari we fotta kulliyakan ena narakamen vantaveringa amale kure ena marwegen dani amaluga macchare ena naraka hakkuiye hama ifadan naraka vantaveringa amaluta miha kuramun as narakaya kayavate waniko ena swarga vantaveringa amale ko ege macchen ena marwegen dani ena swarga vadegen dani ema mi waran ehen kale masale ki sababaki muriha kamen Allah wani liyenin ma ashabe kale ku dannawani rasulullah sallallahu alaihi wasallam e Allah rasulaye aharmen getren narakaya dana mi hunna swargaya dana mi hunna nimi fahewani ekanta kihine ba kamen hei dannawani foi wani liya nimi fae galam wani hiki fae huriha kame wani nimi fae narakawanta werin wes wani liya nimi fae ekam wani liya nimi fa narakawanta werin mi nimi ekena narakaya dana mi ni bae ekena narakaya dana huriha kame wani Allah liya dimma fa emar rasulullah hadis ul qurani narakawanta werin Allah subhanahu wa taala kullun muyassarul lima khuliqala komme mihakav ves fahivegenne wani e amale kattaka ena heddei faawa e amalu tahakattaka insana heddei faawa amalu tan en komme mihakav ves wani fahivegenne e bahi narakattaka heddei faawa mihun e mihun kuramun daani narakawanta weringe amalu swargayattaka heddei faawa mihun e mihun kuramun daani swargayanta weringe amalu kantav wani liyani mefa Allah subhanahu wa ta'ala ge hadratuga ehna mes insana ka taqdirin ne gene minwarin ne gene insana na oti masay kurum majbur qur'an ibs faratin insana kurimatcha kunai ama komme mihe kurimati ga Allah wani dema gudakka wafa ein ena ikhtiyar qur'an makin ena ikhtiyar qur'an wi inna hadainahu sabila imma shakiran wa imma kafura timang Allah insana dema gudakke ime ena beenum makin ege teren dema uga teren ikhtiyar qur'ane shukuru qur'ani hekamu gawase ehnuni kufur wa mi hekamu gawase dema gu yotiyana kurimati hama riicha fennan hidayatu ge magaki emme saaf kon ena fennan oi magu ki vegen Allah subhanahu wa taala emagu ge emagu bayan kurabi emagaki ekom magekkan dalila ek bayan kurabi Allah subhanahu wa taala emagaki ei emme riiti go saaf ko fennan oi magu ane magavure ehn namas gina insanu etabawani e evves kahala guarantee enne maga evves kahala hujjat enne maga ena etabawen edani shaytana age maga kiyame dhoga shaytana age ari hamihun shaytana age atamihun tanganna ne asmunane khali hare haram tabawi khali me do haram namaz kura re qur'an ge waqa allah bayan kura wa fe boy ehindu shaytana ki ke bunani shaytana bunani timanna kali men nan evves dalile dekkin heyye Allah tiya baamihun na faal wegen wa dalil ta dekkiye ekama ku tiya baamihun e dalil ta ka taba en noive timanna dekki tiya baamihun na kon dalilen he ama ekani waswaah dinnu dinnu nun ehen kame timanna nu kurame e tiya baamihun evves hujjate timanna ge netis timanna kale me tabaavi miyadu tiya baamihun timanna gowan hadaane kame nete amilla nafsu ta kam malaami kuraare timanna evves tiya baamihun na kam mal dakan edi miyadaku nu gowaana me kiyame dhoga shaytan e anekka mige emme hairam wan jihe masale ki qur'anu ga allah e bai kiyame dhoga shaytan ay ga tu mihun dane wa kas anga wa ಗೋಸ್ ದನ್ನಮಾನ ವಾಹಕ ವಿಸೇತಿ ಅಂಗವೇ ಶೈತಾನ ದೇನೆ ಜವಾಬ್ ವಿಸೇತಿ ಅಂಗವೇ ಹೆನ್ ನಮಸೇ ಗಬೂಲನ್ನು ಕುರೆ ಮಿಸ್ತಕು ಪುರಿ ಹಾಚ್ಚ ದೆನ್ ಎಮ್ಮರಂಗಳು ಗಿಯಾಮಿದ್ದ ಹೋ ಕಾಕನ್ ಅಲ್ಲಾಹು ಕುರೆ ಮತೀಗ ಉಜ್ರು ವೆರಿ ವೆವೇನಿ ನೋ ವೆನೆ ಕಕಬಸ ಅಲ್ಲಾಹು ಗೆ ಹಜರತ ಉಜ್ರು ವೆರಿ ಅಲ್ಲಾಹು ತಿ ಹುರಿ ಹಾ ವಾಹಕ ಬಯಾನ್ ಕುರೆ ವೆಫಾ ಶೈತಾನ ಗೆ ಫಾತು ಮಿಸ್ತಕು ಗಿಯಾಮಿದ್ದ ಹೋ ಗೆಸ್ ದಾನೆ ಏನಂ ಆದೇಶ ಕುರಮು ಅದಿ ಏನ ದೇನೆ ಜವಾಬ್ ವಿಸೇತಿ ಅಲ್ಲಾಹು ಸುಬ್ಹಾನ ತಾಲ ಅಂಗವಾದೀಫ ಕುರಿಯಾ ಎಮ್ಮ ಬುದ್ಧಿ ವೆರಿನೆ ಕುರಿಗ ಆಯತು ಅಲ್ಲಾಹು ಕೀಗೆ ವಹಿ ಕುರವನಿ ವಮಾ ಯಜ್ಜಕ್ಕರು ಇಲ್ಲಾ ಉಲುಲ್ ಅಲ್ಬಾಬ್ ಬುದ್ಧಿಗೆ ಅಹಲು ವರಿಂ ಫಿಯವಾ ಎಂ ಬಯಕು ನಸೀಹತಕು ಇಬ್ರತಿಂ ಹಾಸಿಲಿನ್ ಕುರಾನ್ ನಸೀಹತು ಇಬ್ರಹಿಂ ಹಾಸಿಲ್ವಾನಿ ಬುದ್ಧಿಗೆ ಅಹಲು ವರಿನ ಎನು ಎಂ ಬಯಕ ನಸೀಹತಕು ಇವ್ವಿಸ್ ಕಹಲ ಇಬ್ರತಿಂ ಹಾಸಿಲಿನ್ ವಾನೆ ಎಯ್ ಅಲ್ಲಾಹು ಸುಬ್ಹಾನಹು ವತಾಲ ಫದ ಮೀಹುಂ ನಾ ಬೆಹೆಗೊತ ವಹಿ ಕುರವನಿ ಎಮೀಹುಂ ಗೆ ಹಿತ್ತಹು ಗತಿಮಂ ಅಲ್ಲಾಹು ಫರ್ದಾರೆ ವೀಮೆ ವಜಾಲ್ನಾ ಫಿ ಕುಲೂಬಿಹಿಂ ವಕುರಾ ಅದೀಹಂ ಹದೀಸೆ ಕಾಸಿಯಾ ಎಮಿಹುಂಗೆ ಹಿತ್ತವನಿ ಹಾರುವೆಫೆ ಹಿಲವೆಫೆ ಎಮಿಹುಂಗೆ ಹಿತ್ತ ಹೋಗ ತಿಮಂ ಅಲ್ಲಾಹು ಫರ್ದಾ ಲವ್ವಾಫೆ ವನಿ ಎಮಿಹುನ್ನಕ ಹೇಯೋ ಎಚ್ಚೆ ನುಯಿಸ್ನೇನೆ ಎಮನಕ ಹೇಯೋ ಎಚ್ಚೆ ನುಯಿಸ್ನೇನೆ ಎಮಿಹುಂಗೆ ಹಿತ್ತಂ ಅಲ್ಲಾಹು ವನಿ ಹಾರುಕುರವ್ವಾಫ ಕಂಫೈತ್ತಕ ವನಿ ರಿಯಲಿಫ ಏಕುಂ ಎಮಿಹುನ್ನಕ ಹಗ್ಗು ಬಹಕುಂ ಎವ್ವೆಸ್ ಫೈದಾ ಎನ್ನು ಕುರಾನೆ ಎಫದ ಮಿಹುನ್ನಕ ಹಿತಮ್ಮೆ ಹಗ್ಗು ಬಹೆಂಗೆ ಹಿಯಸ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಫಳುಂ ಎತಾಂಗ ಮಜಲೀಹುಗ ಹೇವ ಬಸ್ ಅಹಾರಗಿನ ಮಿಹುಂತಿ ಮುನಾಫಿಕುಂ ವಸ್ತಿ ಬೇ ಮಜಲೀಸ್ ತಾವು ಏಕಮಕ ಮಿಹುನ್ನಕ ಎವ್ವೆಸ್ ಫೈದಾ ಎನ್ನು ಕುರೆ ಎಮ ಹೇವ ಬಸ್ ಅಹಾನಿ ಏಗಂ ಇಬ್ರಾಹಿಂ ಹಾಸಿಲ್ ಕುರಾನಿ ಬುದ್ಧಿಗೆ ಅಹಲು ವೆರಿನ್ನೆ ಅಲ್ಲಾಹಿ ಕುರವನಿ ಎಮ ಮಿದುವಾ ಅಳಗೊಂಡ ಮೆಂಗ್ ಹಮ ಹುರಿ ಹ್ಯಾಮ್ ಮೆಂಗ್ ಗಿನ ಗಿನ ಕುರಂ ಜಿಹೆ ನಮಾದುಗೆ ಫಾತು ಗಯಾ ಸಜಿದಾ ಗಯಾ ರುಕೂ ಗಯಾ ಅಲ್ಲಿ ದುವಾ ಕುರಂ ದುವಾ ಕುರಮಂ ಎಕಶೀಗಂ ವಾ ಮಕಾಮ್ ತಹುಗ ಮಿದುವಾ ಅಲ್ಲಾಹ್ ದನ್ನ ಮಂ ಜಿಹೆನೆ ರಬ್ಬನ ಲಾ ತುಜಿಗ್ ಕುಲೂಬನ ಬಾದ ಇಜ್ ಹದೈತನ ವಹಬ್ ಲನಾ ಮಿನ್ ಲದುಂಕ ರಹ್ಮಾ ಇನ್ನಕ ಅಂತಲ್ ವಹ್ಹಾಬ್ ಅನ ದೆನ್ ಎದುವಾಗ ಫಹತು ಅಲ್ಲಾಹಿ ವಹಿ ಕುರವನಿ ರಬ್ಬನ ಇನ್ನಕ ಜಾಮಿಉನ್ ನಾಸ್ ಲಿಯೌಮ್ ಲಾ ರೈಬ ಫೀಹ್ ಇನ್ ಅಲ್ಲಾಹ ಲಾ ಯಖ್ಲಿಫುಲ್ ಮೀಆದ್ ಎ ಹದ್ದಾ ಬಡ ಗ್ರಸ್ ಕಲಾಕೊ ಹಮ ಕುರುಂ ಇಬ ಅಲ್ಲಾಹಿ ಎದುವಾಹ ಕಾಮೆದು ಎವ್ವೆ ಶಕ್ಕೆನ್ ನುವಾ ದುವಹಟ್ಟ ಕಾಮೀಸ್ ತಕುಂ ಜಮಾ ಕುರವ್ವಾ ರಸ್ ಕಲಾಂಗೆ ಇನ್ ಅಲ್ಲಾಹ ಲಾ ಯಖ್ಲಿಫುಲ್ ಮೀಆದ್ ಹಮ ಕುರುಂ ಅಲ್ಲಾಹ್ ಸುಬ್ಹಾನ ವತಾಲಾ ಇ ವಾದಾ ಖಿಲಾಫ್ ವಡ್ ನುಗನ್ನ ವಾರಸ್ ಕಲಾಂಗೆ ಕಲಾಂಗೆ ವಾದಕ ಖಿಲಾಫ್ ವಡ್ ನುಗನ್ನವಾನೆ ಕಲಾಂಗೆ ವಾದ ಕುರವ್ವಾ ಫಿಯೋತಿ ಎದು ಹಮ್ ಮೀಸ್ ತಕುಂ ಜಮಾ ಕುರವ್ವಾನೆ ವಾಹಕ ಹಮ ಏಕ ಕವ್ಯಸ್ ಫಿಲಾಗನ್ ನುದೇವೆ ಹಮ ಏಕ ಕವ್ಯಸ್ ಫಿಲಾಗನ್ ನುದೇವೆ ರಹ್ಮಾನ್ ಸೋತು ಅಲ್ಲಾಹ್ ಕುರವ್ವಾ ಫವೆ ತೆಬ್ಯಾಮಿ ಹುನ್ ನಿಕಾಂ ದುನಿಯೆಗೆ ಹಿಕಾಂ ಕೊಡುತಹ ಗೊಸ್ಬದಾರೆ يا معشر الجن والانس ان استطعتم ان تنفذوا لا تنفذون الا بسلطان اي جننگ جماعتو کے مستقون اي انسانو کے جماعتو کے مستقون نے ادي جننگ جماعتو کے مستقون نے ان استطعتم ان تنفذوا تيباميهم نكول دانوگم ونیا نکم فیلیا بلا فیلمکول دانوگم ونیا فیلیا دنیا کان کول تہ گوس بلا نکم فیلیا لا تنفذون الا بسلطان ತಬಾಮಿಹುನ್ನಕ ಹಮ ಯಗೀನು ವಸ್ ನುಫಿಲೇನೆ ಗದ ಬಾರಗ್ಗೆ ಜರಿಯಾ ಮೆನುವಿ ಮಿನ್ ಅಕ್ತಾರಿ ಸಮಾವಾತಿ ವಲ್ ಅರ್ದಿ ಉಡತಕ ಬಿಮುಗೆ ಹಿ ಕಂಕೊಳ ತಕ ತಬಾಮಿಹುನ್ ಗೋಸ್ ಫಿಲಾ ಬಲಾ ಹನಿಕ ಲಾ ತನ್ಫುಝೂನ ಇಲ್ಲಾ ಬಿ ಸುಲ್ತಾನ್ ಬಾರಕ ಮೆ ಏಕು ಮೆನುವಿ ತಬಾಮಿಹುನ್ನಕ ಫಿಲಾ ಗೆನ ನು ದೇವೇನೆ ಬಾರಂ ಅಲ್ಲಾಹ್ ನು ದೇವ್ವಾ ಇನ್ಸಾನುನಕ ಫಿಲಾ ಗೆನ್ ದಿಮುಗೆ ಬಾರೆ ಅಲಿಫಾನ್ ಅನ್ನಾನೆ ಎ ಅಲಿಫಾನ್ ಹೈ ಸುರಿಹಾ ಮೆನ್ ಜಮಾ ಕುರಾನ್ ಮಹಶರ್ ಗೆ ಮೈದಾನ ಯಾಮಿದ್ದು ಹೋಗ ಅಲಿಫಾನ್ ಅನ್ನಾನೆ ಏ ವಾಹಕ ಎಂ ಹದೀಸ್ ಉಲಗ ಬಯಾನ್ ವೆಫಾ ಕಿಯಾಮತ್ ದೊಗ ಅಲಿಫಾನ ಗ ಸಮೂರಿ ಹಾಂ ಬೇಕ ಕವ್ವ ಸಲಾಮ ಬೇಕ ನು ದೇನ ಹುರಿ ಹಾಂ ಮೆನ್ ಜಮಾ ಕುರವಾನ ಅಲ್ಲಾಹ್ ಸುಬ್ಹಾನಹು ವತಾಲಾ ಮಹ್ಶರು ಗೆ ಮೈದಾನ ಅಲ್ಲಾಹಿ ವಾದಾ ಖಿಲಾಫ್ ವಡನು ಕನ್ನ ಮರ್ಸ್ ಕನಾಂಗ ಏಕಲಾಂಗ ಗುರ್ವಾನು ಗೆ ವೆಫಾವಾ ಕೊಮ್ಮೆ ವಾದಕ ಏಕಲಾಂಗ ವಫಾ ತೆರಿ ವಡಿ ಕನ್ನವಾನ ಕಿಯಾಮತ್ ದೊಗ ಎವ್ವಸ್ ವಾದಕ ಏಕಲಾಂಗ ಖಿಲಾಫ್ ವಡನು ಕನ್ನವಾನ ಎಮ್ಮೆ ತೆದು ಬಹಕಿ ಏಕಲಾಂಗ ಬಸ್ ರಸೂಲುಲ್ಲಾಹ್ ಹದೀಸ್ ಉಲಗರವಾನಿ ಇನ್ನ ಅಸ್ತಕಲ್ ಹದೀಸ್ ಕಿತಾಬುಲ್ಲಾಹ್ ಎಮ್ಮೆ ತೆದು ಬಹಕಿ ಎಮ್ಮೆ ತೆದುವರಿ ಬಹಕಿ ಏಯಿ ಅಲ್ಲಾಹುಗೆ ಬಸ್ಸುಳೆ ಅಲ್ಲಾಹಕಿ ಏಯಿ ಎವ್ವೆಸ್ ಅಳಕ ಅಳಕ ದೇತರೆಗೆ ಎವ್ವೆಸ್ ಅನಿಯಾವರಿ ಕಮ ಎವ್ವೆಸ್ ನೈ ಗಿಯಾಮಿದ್ದು ಹೋಗ ಲಾ ತಬಲಿಮೂನ ವಲಾ ತುಬಲಮೂನ್ ಎವ್ವೆಸ್ ಇನ್ಸಾನ ಕ ದೇತರೆಗೆ ಅಲ್ಲಾಹ್ ಸುಬ್ಹಾನಹು ವತಾಲ ಗಿಯಾಮಿದ್ದು ಹೋಗ ಅನಿಯಾವರಿ ಓಡಿ ನುಗನ್ನವಾನೆ ಕೊಮ್ಮೆ ನಫ್ಸ ಕವ್ವೆಸ್ ಎ ನಫ್ಸೆ ಕುರಿ ಕಮೆಗ್ಗೆ ಜಜಾ ಬರಾಬರ ದೇವೆನ್ ನುಬಾಯ ಕಮೆ ಕೊಫಿಯಾ ಯಾ ಇವ್ವರಂ ಅಲ್ಲಾಹು ಸಜಾ ದೇವ್ವಾನಿ ಹೇವ ಕಮೆ ಕೊಫಿಯಾ ಏಗೆ ಇತುರ ದೇವ್ವಾನೆ ಏ ಕಲಾಂಗ ಇಹ್ಸಾನ್ ತೆರಿಯ ಓಡಿ ಗನ್ನವಾ ಕಮಗೆ ದಲಿ ಹೇ ಕಮೆ ಕೊಫಿಯಾ ಇತುರ ದೇವ್ವಾ ನುಬಾಯ ಕಮೆ ಕೊಫಿಯಾ ಯಾ ಇವ್ವರಂ ಮೆನು ಏ ಕಲಾಂಗ ಸಜಾ ಎನ್ನು ದೇವ್ವಾನೆ ಯಾಮಿದ್ದು ಹೋಗ ಏ ಕಲಾಂಗ ಅದುಲು ವೆರಿ ಕಮುಗೆ ಅದುಲು ವೆರಿ ಕಂ ಫೆನಿಫಾ ಏ ಕಲಾಂಗ ನಿಯಾಫುಳುಗೆ ಅದುಲು ವೆರಿ ಕಂ ಫೆನಿಫಾ ಹುರಿ ಹಾ ಎಮ್ಮೆ ಕಾಫರು ನರಕದ್ದಾ ಅಂತಿವಿ ಮೀ ಹುಂ ಬಸ್ ಎದು ಹೋಗ ದನ್ನವಾನೆ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ವಕೀಲ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ವಕುದಿಯ ಬೈನಹುಂ ಬಿಲ್ ಹಕ್ಕಿ ವಕೀಲ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ಎದು ಹೋಗ ಇನ್ಸಾಫ್ ಅದುಲ ನಿಯಾವೆಹಿ ದಾ ನಿಮಗೆ ದಾನೆ ಅದಿ ಹುರಿಹಾ ಎಂಬೆ ಎಂಗಡ ಕದ್ದನ್ನವಾನೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಆಲಂ ತಂಗ ರಸ್ಕಲಾಂ ಅಲ್ಲಾಹಂ ಹುರಿಹಾ ಅಂದೆ ಲಿಬೋಡಿ ಎಂಬೆ ಕಾಫರಂ ಬೆ ಎಮಿ ಹೋಯಿ ಗತ ಬರುಳಿ ಆಸೆ ದಿವೆ ನರಕ ಎದ್ದಾಂ ದಿನ ಎಹನ್ ನಮೆಸ್ ಅಲ್ಲಾಹು ಗೆ ನಿಯಾ ಹುಳುಗೆ ಅದುಲ್ ವೆರಿ ಕಂ ಫೆ ನಿಫಾ ಹುರಿಹಾ ಎಮ್ಮೆನ್ನ ಬೇ ಇಖ್ತಿಯಾರ್ ಗದೆನ್ನೆವೇನಗೆ ಕಾಫರ್ನ ಬೇ ಇಖ್ತಿಯಾರ್ ಗದೆನ್ನೆವೇನಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಆದರೆ ನಿಹಾಯ ಸಾಹ ಮಿರೆ ನಿಮ್ಮ ಮೇಲಾನಿ ಒಬ್ಬ ಮಾದ ಮಾರೆ ಅಸುವಾಲೆ ಒಬ್ಬ ಹುಳಕು ಅಯ್ಯ ತರ ಮಲಾಇಕ ತಹಾಫಿನ ಮಿನ್ ಹೌಲಿಲ್ ಅರ್ಶ್ ಗಿಯಾಮಿ ದೋಹಗ ವಾಹಕೇನ್ ಏ ಕಮಾಯ್ ಬಸ್ ಗುಳುಮೆ ಬಸುರಿ ಆಯತೆನ್ನು ಅಯ್ ದುಆಯ ಕಂ ಅನ್ನಗಾ ಕೈ ಜಿಹ ಆಯತೆನ್ನು ದುಆಯ ಬಸ್ ನೆಗೆತಾ ಮಸ್ಸಲೆ ಕಿಮಾನ ಬಸ್ ನೆಗೆ ತಿಯೆ ಗಿನಮಿ ಹುನ್ನೈ ಕಂ ಕುರಾ ದುಆಯ ಗತ ಅನ್ನಗಂ ಜಿಹೆನಿ ದುಆಯ ಮತೆ ಅನ್ನಗಂ ಬಸ್ ದುಆಯ ನು ಏ ಕಿಯೆ ದುಆಯ ಗ ಬಸ್ ದಲೀಲಕುಂ ಸಾಬಿತ್ ವಾಚೆಸ್ ನು ಏ ಸಲಾಂ ದಿನಿ ಮೈನಿ ಮುನಿ ದುಆ ಕುರನ್ ಯಾತೆ ಮೈ ಗೀತಾ ಗ ಮಚ್ಚ ತಿಮ್ಮನ ತಕಬೀರ ಫಹುವ ದುಆ ಕುರಂ ತಿಮ್ಮನ ತಕಬೀರ ಫಹುವ ಬೇನುಂ ದುಆಯ ಮೈತಾಗ ಮಚ್ಚ ಕುರಂ ವಿ ಎ ದೇಮೆದು ಗೊತಿ ದುಆ ಕುರಂ ಅಂಗವಾ ಏ ದುಆ ಕುರಂ ವಿ ಮಕಾಮ ಕಿ ಮೈತಾಗ ಮಚ್ಚ ತೆಂ ಫಹುಂ ಕೊಂ ದುಆಯ ಕುರಾ ಕ ಇಬ್ಬಸ್ ದಲೀಲ ಕುಂ ಸಾಬಿತ ವಾ ಕನ್ನೈ ಸಲಾನ್ ದಿನ ಮಫಹುಗ ಕರನ ಮಾದು ಸಲಾನ್ ದಿನ ಮಫಹುಗ ಇಬ್ಬಸ್ ಇತುರು ದುಆಯ ಇಬ್ಬಸ್ ಚಕ್ಕಿಯುಂ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಾರಿಹುಂ ಅದಿ ಅಸ್ಹಾಬೇ ಕಲಿ ಗಾರಿಹುಂ ಬಸ್ ಸಾಬಿತ ವಾ ಕನ್ನೈ ಈಗ ಮಾನೆ ಕಿ ವತರಲ್ ಮಲಾಯಿಕ ತಹಾಫಿನ ಮಿನ್ ಹೌಲಿಲ್ ಅರ್ಶ್ ಖಲೀಫಾನ ಗಿಯಾಮೆ ದೋಹ ಫೇನಿ ವಡಾಯ ಗನ್ನವಾನೆ ಮಲಾಯಿಕ ಬೇಕಲು ಅರ್ಶುಗ ವರಾಯಗನ್ ತವಾಫ್ ಕುರವಾನಿಕೋ ಹಾಫಿನ ಮಿನ್ ಹೌಲಿಲ್ ಅರ್ಶ್ ಅರ್ಶುಗ ವರಾಯಗನ್ ತಿಬ್ಬಾನಿಕೋ ವತರ ಮಲಾಯಿಕ ತಹಾಫಿನ ಮಿನ್ ಹೌಲಿಲ್ ಅರ್ಶ್ ಯುಸಬ್ಬಿಹೂನ ಬಿಹಮ್ದಿ ರಬ್ಬಿಹಿಂ ಎಬಾ ಮೀಹುಂ ಅಲ್ಲಾಹ ಹಂದು ಕುರುಮಾ ಎಹುಗ ತಸ್ಬೀಹ ದನ್ನವ ತಿಬ್ಬವಾನತೆ ಎದು ಅಹುಗ ಹುರಿಹಾ ಬಯಾವರ್ ಮಲಾಯಿಕ ಬೇಕನು ತಿಬ್ಬವಾನಿತ ಎಬೇ ಕಲ್ಲು ನಕಿ ವರ ಗಿನ ಅದ ದೆಗ್ಗೆ ಬಯಂ ಎಯ್ ದುನಿಯ ಹೆದ್ದೆವನು ದುವಹು ಸುರ ಫೆರಿಗೆನ್ ಎಮ್ಮೆ ತಿರಿ ಉಡುಗ ಎಬಹುರಿ ಬೈತುಲ್ ಮಾಮೂರ್ ಕ್ಯಾ ಗೆಫುಳೆ ಎಯ್ ಹಮ ಬಿಮ್ಮತಿ ಕಾಬತುಲ್ಲಾಹಿ ಗೆಫುಳು ವಾಫದ ಉಡುಗ ವೆಸ್ ಎಬವೆ ಗೆಫುಳೆನ್ ಎಯ್ ಮಲಾಯಿಕ ಬೇಕಲನ್ ತವಾಫ್ ಕುರವ್ವಾ ಗೆಫುಳೆ ಉಡು ಉಡಾ ಬಿಂ ಹೆದ್ದೆವನು ದುವಹು ಸುರ ಫೆರಿಗೆನ್ ಎ ಗೆಫುಳುಗ ವರಾಗೆನ್ ದುವಾಲಕು ಹೈದ್ದಿಹ ಹಾಸ್ ಮಲಾಯಿಕತುನ್ ತವಾಫ್ ಕುರವ್ವಾ ಅದಿ ಇಫ್ಫಾರ್ ತವಾಫ್ ಕುರವ್ವಾ ಬೇಕಲಕು ದೇವನ ಫಹರಕ ತವಾಫ್ ಕುರವ್ವಾ ಕಡೆ ನುಗನ್ನವ ಗಿಯಾಮತ ದಾಂದೆನ್ ಎ ಬೇಕಲನ್ ತವಾಫ್ ಕುರವ್ವಾ ದುವಾಲಕು ಹೈದ್ದಿಹ ಹಾಸ್ ದುವಾಲಕು ಹೈದ್ದಿಹ ಹಾಸ್ ಎಬೇ ಕಲುಂಗ ಗಿನ ಕಂ ಏಗೆ ಮಿಸ್ ದಲೀಲ್ ಕುರಾನಿ ಎಬೇ ಕಲುಂಗ ಹುರಿಹಾ ಬೇ ಕಲುಂಗ ಅರ್ಶುಗೆ ವರಾಯಗೆ ದೆಂಗ ಅರ್ಶುಗೆ ಬೊಡುಮಿಂ ಎಂಗಿಲ ವಾನ ಕುರಿಗೆ ಬಯಾನ್ ಕುರ ಬಯಾನ್ ಕೊಫವಾನ ಮಿತಾಂಗ ಅರ್ಶುಗೆ ಬೊಡುಮಿಂ ಅರ್ಶುಗೆ ವರಾಯಗೆ ತವಾಫ್ ಕುರವ್ವಮುಂ ದಾನ ತಸ್ಬೀಹ ವಿದಾಳವಮು ಹಮ್ದು ಅಲ್ಲಾಹ ಹಮ್ದು ವಿದಾಳವಮು ಎಬೇ ಕಲುಂ ಯುಸಬ್ಬಿಹುನ ಬಿಹಮ್ದಿ ರಬ್ಬಿಹಿಂ ವಕುದಿಯ ಬೈನಹುಂ ಬಿಲ್ ಹಕ್ ವಕುದಿಯ ಬೈನಹುಂ ಬಿಲ್ ಹಕ್ ಎಬಾ ಮಿಹುಂಗೆ ಮೆದುಗ ಅದುಲು ವೆರಿ ಕಮ ಫೈಸಲಾ ವೆನಿ ಮಿಹಿಗಾ ದಾನೆ ಮಿಸ್ತಹುಂಗೆ ಮೆದುಗ ಇಸಾಬಿಲ್ಲಾ ನಿಮಿಗಾದಾನೆ ದೆನ್ ಎಮ್ಮೆಗೆ ಎಕಿಯ ಕೆಚ್ಚಕ ಬುನಾನತೆ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ಅಲ್ಲಾಹ ಹುರಿಯ ಹಮ್ದ ಲಿಬಿ ಒಡಿಗೆ ಮನೆ ಐ ಕೊಮ್ಮೆ ಕಸೆ ಕರ್ಣಮಾದ ಕಾಕುಳು ಹುರಿಯ ತೆನ್ನು ಐಕಿಯ ಎಗ್ಗೊತಕವೆಸ್ ಕರ್ಣಮಾದ ಬೆಹೆ ಪೊತೆಗ್ಗವೆಸ್ ವಾರದ್ವೆನ್ ಆಯಸ್ವಾನಿ ಕೊನೆ ಅಳ್ಗೊಂಡ ಮೆನ್ನು ದೆಕೆಮೊ ಆಯತೆ ತಾಂಗ ಕಿಯಾಕ ಎವ್ವೆಸ್ ತಲೀಲಕುಂ ಸಾಬಿತುವೆಗೆಂಬ ಆಯತೆನ್ನು ಐಕಿಯ ಅದು ಇಲ್ಮರಿಯಕೋಸ್ ವಿದಾಳ ಫೆನ್ನೆ ಇಲ್ಮರಿಯಕೋಸ್ ತಾಂಗ ಕಿಯಂ ಸಾಬಿತುವಾ ಕಮಕ ವಿದಾಳ ಫೆನ್ನೆ ಏ ಬಡು ಬಿದುವಾಯೆ ಏ ಬಿದುವಾಯೆ ಬಡು ಮಯ್ಯಿತಾಗೆ ಗೆಕುಂಡು ನಸುಕಕ್ಕಂಜಿ ಮಿಸಾಲಕ ಮಯ್ಯಿತಾ ತಾಜಿಯಾ ಎಟ್ಟಕ ಎದುವ ಹುಣ್ಣುಮತ ಏಗೆ ಎದ್ವ ಸ್ವಹುಣ್ಣ ಮದಸ್ ಮಯ್ಯಿತಾಗೆ ಅಹಲ್ವೆರಿನ ತಾಜಿಯಾಯ ಕಟ್ಟಕ ಎಹಿಂ ಬಯಕು ಎಮಿ ಹುಣ್ಣ ದಾವತ್ತಿಗೆ ಗೆನವಿದಾನ ಏ ಸುನ್ನತುನ್ ಸಾಬಿತ್ ಏಯ್ ಮೂತಾಯ ಕಿಯುನು ಹಂಗುರಾಮಾಯಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜವಫರ್ ಬ್ನ ಅಬಿ ತಾಲಿಬ್ ಅವಹಾರೆ ವಡಾಗತಿ ಏಯ್ ಅಬೂ ತಾಲಿಬ್ಗೆ ದರಿಕಲು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇಬೆಂಗೆ ದರಿ ಜವಫರ್ ಬ್ನ ಅಬಿ ತಾಲಿಬ್ ಕಲಿಫಾನ್ ಶಹೀದ್ ವಡಾಗತಿ ಹಂಗುರಾಮಾಯಗ ವರಗ್ಗಿನ ಅಸ್ಹಾಬ್ ಬೇಕಲು ಮತಿವೆರಿ ಅಸ್ಹಾಬ್ ಬೇಕಲು ತಕ್ಕ ಶಹೀದ್ ವಡಾಗಿಂದಿ ಹಂಗುರಾಮಾಯಂಗ್ ಏಯ್ ಮೂತಾಯ ಕಿಯುನು ಹಂಗುರಾಮಾಯಗ ಎ ಹಂಗುರಾಮಾಯಗ ಜವಫರ್ ಬ್ನ ಅಬಿ ತಾಲಿಬ್ ಶಹೀದ್ ವಡಾಗತಿ ಶಹೀದ್ ವಡಾಗತಿ ರಸೂಲುಲ್ಲಾಹ ಸಮಾಧಿ ಶುಕ್ರವನಿ ಅಸ್ಹಾಬೇಕಲ್ನ ಇಜ್ಅಲು ಲಿ ಆಲಿ ಜಾಫರ್ ತಆಮನ್ ಜಾಫರ್ಗೆ ಅಹುಲ್ವೆರಿನ್ನ ಕೇವುಮೆ ತಯ್ಯಾರ್ ಕುರಾಶ ಎಬ್ಯಾಮಿ ಉನ್ನ ಕೆತ್ತರಿ ಕಂದಿನ ಮಟ್ಟಕ ಎಹೆನ್ ಕಮಕ ಮಶ್ಗೂಲ್ ಉಫಾರಿ ಕಮೆ ದಿನ ಮಟ್ಟಕ ಎಹೆನ್ ನಮಸ್ ಮಿತಾಂಗ್ ಫನ ಏಗೆ ಇದು ಕೊಳು ಎ ಮರ್ವಾಮಿಹಾಗೆ ಗೆಯಿಂಗ್ ಕಕ್ಕ ಅದಿ ಸೊಲೆ ವೈ ಫಾತಿಹಾ ವೆಸ್ ಕಿ ಉಬ್ಬ ಏಕ ಏ ಹಮ ಬೊಡ್ಡು ಬಿದುವೆ ekan khiyonwana kuraka mayyita kan evve sawaben mulibene mayyita ya sunnatun sabituma kan tatta mayyita ga matin kurima azabu libeba mayyita ya ege zariya bay hadis ulta kun sabit rasulullah hadis ulkun mayyita ya taka romi hun e ruimuga sababu mayyita ya azabu libe emben ilmer midalwani miyaku marang ara wagutuga enaga ahluwerina wasiyek kurahena marwegen dima pahun nuron nuruima wasiyek kurahre emi hun ruima eta tibegen ruima mayyita ya azabu libe ema ege maane ki sunnatun sabitun wa kantatta khurafi kantatta bidwaver kantatta mayyita ga machakkurum mayyita ang azabu libunga kashigen be ege zariya mayyita faada hur kantatta rasulullah sallallahu alaihi wasallam angawa angawa deba hadis ul qurani idha mata ibnu adam idha mata ibnu adam in qata anhu amaluhu adam ge dariya marwa hindu enage hurih amalen e hisabu medu kendigen diyeje ege maane ki ena duniyega talavva feheri duniyega lavva furiha inda ko ena benum barakam hi amal kure vidana sawab hoda mattaka marwima ena ge hissa furiha ma koffa ena idiyai denneng ena yaka ituru kame kure veka ena ge fatan ituru kur mattaka ena ge mizanan ituru kur mattaka denneng ituru kame kure veka illa min salasin tinkama kum menui hadis kuravan tinkama kum menui tinkamen ebote mayyitaya faada qurane tinkame hadis kuravan min sadaqatin jariya ekechaki demigem va sadaqaten ena du koppadiyai egen ena faada qur'an misalakan ena hospital bina koppadiyai e hospitalun mistakun farwa hasil quraha hindaku ena sawab libemun dana miskite bina koppadiyai ijtimai faada sadaqa jariya ge murada ki ijtimai sadaqate rahuge ahlu werin mujtamai ge ahlu werin egen faada hasil qur'an ecce ena du koppadiyai e sadaqa jariya ge murada ki efa dechche du ko fadiya mista kun ege faida hasil kurai hainda ko ena ege sawab libe hunda ana devana devana kama ki aw waladin salihin yad'u lahu hi ul fa dariyat rangala tarbiyat ko fa ena du ko fadiyai e kujja ena dua kurai hainda ko allah subhanahu wa taala ena sawab de bamunda ana hi ul fa dariya mi hege hurma kiyana gawara bodo nasibe e mi hege gawara bodo nasiben ei hi ul fa dariya ko hurun aslu haygatuga miyadu mahem befa masakkaten nukure fahaka evves emihun marwegen dana kame hunu visna emihun darin e tarbiyatu e kurani hulamuge tahzibuge macca darin hama ufaluge gowagen edani dance kuru mata e kafarunge itara edu kollani emihun emihun das koddeni konche darinna mitanga se bohuri miharu hama beerun hama faisadi fonu ma fonu mi kala kanta fatru fetru matta kafare ebe hari fonu ma emi hunga darna e kudin hama maen fan hama hevila fe darin e fonwa ki hinen e kudin tarbiyat wegen daani e fadan baya kalli bidan ta salih dariye den allah rahmal le bimi hem misalaka maen fan ge bes masakata kan ula ve se bati bi bay kudin rangal ve fa amil len edigen heo bas ahagen heo nasi hettan ahagen amil len e bor bay kudin maen fan ge bes tarbiyat kan ula rangal ve fa eden allah hobba wana bayaku ehem bayak masakkan nukuriyas ekalange dinattaka hobba wana bayaku ummiyakas rangalo hewla fadar yakurma ke yorab bodu nasiben e ena marwegen dima fahu e kujja kuradua allahu ijaba kurawa ena sawabu debba mundana kavvalu gas timbanai au ilmin yuntafa'u bihi faydahur ilme du ko fena diyei faydahur ilme ena du ko fagosti kama vanya e ilmu mistakum fayda nagaha hindaku ena sawabu dibe mundana mer faydahur ilme ke mi dennevi ilmerin gina ilmerin vidala fani shar'i ilme ei wahyi ge ilme e inta mistakun faadana gani ege mistakun akhlaq wa sangalwani ege mistakun salih waswani hewla faaswani ege zariya mihaku insanaku insanakan hadaya deni wesen allah ruhi wadi gannawan wesa ilmu ge zariya miha tahzib wajjiya ehma e ilmu ei murada ki asluga den misalaka ilme vedana hama hewla fa mihaku misalaka doctor ilme kiyan ehma mihaka faada ehma mihakan uganna deni beser kam ge ilmu hewoniya tegga hiyoni ategum ganna di fi ayyusa allah himaru ma kashi gembe kama ko aslu murada ki shar'i ilmu mitin kamu yati rasulullah hadis bukra ba mitin kamu mayita ya sawabu li bene den ehem bayan hadis ta huge bahari adi bay kan tatta ngaswa misalakan hajj maru fa mi hak bijje ge faida li bene hajj ena taka bijjiya ei ehin hadi mi haru mi hadis ulga meni tin kanta ehin hadis ulga geben eddo ko mi haku mi bona labbaika an shubruma hajjatul wadaa ga rasulullah sallallahu alaihi wasallam astawani mihaku migota talbiya ka dan labbaika an shubruma timan hajjan hiram banna me shubruma ke farahatun rasulullah hadis ulkan man shubruma shubruma ki ka ko den nabi timan ga istima ge mihake den nabi kaliga amilla nafsan hajj ko fin he dennai timanna nukurame adi amilla nafsagan hajje dennai furatama kade gamilla nafsan hajjuware den shukurumaage faratun hajjuware egen dalil kurani huddae hajje kurun umrae kurun hudda miyegge faratun den hame fadan sadagaate bes kuravidani miyegge faratun e bes sababu libene den oti rodaage masala rodaen ena fardu rodae duko fo ikkan engenya enage nasabuge gotun emme kaari miha e roda hifanjiye fard rode sunnat rode no hifene enage faratakun fard rode en ojjiya hifidane hifene ifanjihene enage wali veriya enage nasabun emme gaimiya den ituru kamen nem mayita ge faratakun kurene hema ilmerin ebe gawai de kanda alwafa mayita ge faratun mayita sawab den matta kak kurai vidane kan tatta huge ei dirihuri mihegge faratun dirihuri mihegge faratun naibegge gotuga ada kurave komme kame marwe fa mihegge faratun ada kurave dirihuri mihegge farat dirihuri mihegge farat hajju ase vidan ei ena muskulu ye misalaka ena ge jisma kun ebbar ei hajju allah farad kuravi dekama kun kula dana vegen vanya ei mali gotunna jismani gotun kula ekama emaga kula dana vegen va mihakan allah hajju farad kuravi mali gotun kula dana vegen nuvaka senakan hajjen nu vevene jismani gotun ena kula dana vegen nu anama ves hajjen nu vevene jismani gotun balikare mihaya hajju ena ge faratun hajju vevidane hajju vevidane hama efadan dirihuri mihegge faratun sadaqate beskurene hama dirihuri mihegge faratun sadaqa jariya beskanda edan allahumma gobagu fekkuri dirihuri mihegge faratun kurawene kantatta marwa fa mihegge faratun beskureweni ehen kamen nukurewene ena ekan namaden nukoddewene ena ekak qur'ana kiyawen nudewene foifore kiyawu misalaka nukoddewene mihegge faratun emmerangalo alugonda me misalaka mihakum ibunani kaleke faratun mihatu timanna qur'an kiyawala name ebbes mihoga bulesna qur'ana ena faratun fudene kamaka gabul qur'ana tan qur'ana එම ගුරුහන මීහගේ ෆරාතකුන් කියවෙන්නු දෙවේනේ මීහක එනගේ ගුරුවන් කියවලා කල්යසේ ඒද තිමන්න කියවි හතිමු කල්යසේ එන්නු දෙවේනේ ඒ බස් දලීලකම් සාබිත වයිච්චෙන්නුන් ඒ කියේ එම මීහක ගුරුවන් කියවෙන්නු දෙවේනේ මීහගේ ෆරාතකුන් මීහගේ ෆරාතකුන් කියවෙන්නු දෙනා මේ ගොතන මාදෙවස් නොකරන මීහක මොන මියදු කලේ මඩ කොල්ලා හරි ආරාම් කොල්ලා හරි තිමන්න මෙන්දු නමාද කොල්ලා නෝ කලේ ෆරාතුන් ෆුදේනද එබ්බස් මියෝ කබුලස් කුරාන ෆුදේන කමක එම එබ්බස් නමාදෙවස් මීහගේ ෆරාතකුන් නොකර වේන එම මී වාහකේ මරවෙපාවා මීහාය ෆෑදා කුරාන කන්තත්තා එහිතුරු එහෙන් කමකුන් ෆෑදා යන්න කුරාන මරවෙපාවා මීහායකන් ඒනක් කොෆාව අමලුන් දෙන් ඒනක් කුරාන අසරෙ කුරාන දිරිතිවි මිහුන්නක් කොද්ද වෙන කමකි හැමයි කනේ මී ඒනටක සුන්නතුන් සාබිත වේපාවා කමේ ඉතුරු එහෙන් කමෙන් ඒනකන් නොකොද්ද වේනේ ඒ වාහකාල ගොණ මෙන් ඔති කිතාබු සලාතුක බයාම් වෙස් කොෆ්ෆා تلقين كتاب الجنائز وبيان كفوتي تلقين ومسلا تلقين كي اي اسوار اي بهو تلقين كي اي شهاد الله دينو يوتي قرو حديث قال لقنوا موتاكم لقنوا لقنا اي مصدر اي تلقين لقنا يلقن تلقين تلقين كي اي لقنا يلقن مصدر اي معنى كي شهاد الله دينو شهاد الله دينو اي هم معنى كنا كي ميولن تلقين كي افهم الله هدافن عبارات تك ඒක මානෙක ජහම එන්නේ නැසෙගෙන ඒ තාකුන් තාකුණු ජීහෙච්චක්කන් ඒ එන වාහක දක්කනේ කලේ මිහෙන් හැකි වාරයේ ස්වර්ගය කීතේද වෙච්චක්කන් නරකය කීතේද වෙච්චක්කන් මහෂර කුරම්ව කීතේද වෙච්චක්කන් දැන් ගොස් මිහෙන් බෑවරෙච්චී තත්තේද වෙච්චක්කන් කලේ හැකි වාරේ එන වාහක දක්කන මරුව පොයි මියක ඒ නැකන් අඩෙන් නී වෙනේ අඩු නී වෙන කමුගේ එතන් එතන් අස්සාවය කලේ කිවෙන් වාර්දුවෙන් ඇස්සේ බොහොර මයි මරුව ෆාමියකන් අඩෙන් නී වෙන කම ඔමරුගේ ෆාන දැන් අල්ලාහ් ඉබ්බාෆියා මෙහෙර තඹබ්බස අඩුයි වෙන්නේ අල්ලාහ් ඉබ්බාෆියා එනවාන අල්ලාහ් ඉබ්බාෆිය අල්ලාහ් වහක දෙකම බාර දෙවිම හිලයිච්චේ වසලන් කු රසූලුල්ලාහ් හදීස් කුරණි තිමන්න හඳාගේ පාට තිමන් කලේෆානු රසූල් කමගෙන් ෆොනම කුරින් හිලයිච් තිමන්න සලන් කුරබ්බයි හජරුල් අස්වද ඉල්මර් මිදාලමනේ හජරුල් අස්වද එකරි ෆන සලන් කුරබ්බයි එ හිලේ දිරුන දිරුමන් වායිච්ච රසූලුල්ලාහ් හදීස් කුරණි අබු හුරයරා එහෙර ගස් කෑරි බුණාහෙ තිමන් කලේක ෆානු ගදෝ හාජා කුර මට්ටක නිවායල මට්ටක අන්නාශ ගහු කෑරි අබු හුරා විදාලෝ අල්ලාහ් රසූල ගහකේයි එ දිරුම වායිච්ච නොයති කිනෙන් අන්නාන hadis ukuri ibunare allah rasula hadis ukuri bi annash abu hurairah gosi dal gahe rasulullah sama vidal vijje mi etana dare gasi odie hi gara em allah ekama bar devva fiya libene badru hang urama ge duwa huga mi ashabe kanu ge saqida amar wafa ba kan ni vene kamuge badru hang urama ge duwa huga kafarun ge bodeti sardar marui hang urama ge gatul vegen di abu jahul men fada bodati bodati mihun e hurihanu ba mihun tan e walu ganda kan alaya fas e walu gandu ge tum fai macca ara rasulullah hadis lukrawani inna hal wajadtum ma wa'ada rabbukum haqqan inna wajadna ma wa'adana rabbuna haqqan allah ti ba mihun wa'adu kurab di kan tatam miharu eba fene heje timanna men allah wa'adu kurab di kan tat timanna men tedu gotu ga deke fimo nasru allah ge nasru e fenuni muslimun e allah wa'adu kurab di kafir no wa'adu kurab di azab e deke mu heje ba mihar fenije heje e mihun nikameti kurab matta ka hem vidal rasulullah sallallahu umar ge fano hayram be umar ge fano hayram be vidal allah rasulullah umar ge fati ba ke den e umare mihar kaleg fana vesni vena himuno ive var e bahi e kaleg fana ge basulu e mushrikunna hitama egge gotuga allah subhanahu wa taala ivva yadevi hitama egge gotuga itura bodan hitama veri kuramattaka ivva yadevi ema allah subhanahu wa taala e bami hunnan ivva devvi tanaku menuvi ni vene ei muslimuga aqida ka vanji heni walula nimigen miistakun emburi nikumegen dairu fiyawaluge adu enan ivene hamaykan fiyawaluge adu e rasulullah hadis lo innahu yasma qira'ani alikum qara'ani alikum innahu la yasma qara'ani alikum hadis qurani salu lahu tasbit innahu al'ana yus'al fa innahu la yasma qara'ani alikum tibamin tibamin ga akhaya sabitukan debun edi dua ko deshe qur'an ga allah wa ikraba fani allah wa ikraba fani ayatu ga ferun handane noi kom yakat qur'an ga allah ikraba fani iman be salih amal kurimi hu ayatu ga mana ayatu ga ferun handane noi iman be salih amal kongulun mi hun duniyega emi hun allah subhanahu wa taala sabit wegen wa basrun sabit ko devane duniyega hayatu ga bas adi ukhrawi hayatu ga bas yusabbitu allah alladhina amanu bil qawli sabiti fil hayati dunya wa fil akhirah allah subhanahu wa taala bil qawli sabit ke mana ki kavaluge suwaluge jawab ta e sabit ko devane duniyege he amal ko salih amal kulami hun kom yakas rasulullah sallallahu alaihi wasallam hadis qurwani miharu ene sawal qurwene ene sabitu kan debun edi bahi sawal ta kan rangale jawab de mangedi dua qurat dua allah dua ene kan nu hadis qurwani allah dua dan nar ene ge jawab dewe to tawfiq de ba to mehar mitangam ken e mi ala allah ga ala ge dariyae mihen kiya re kul rabbi allah bunare ane sawal qurima man rabbuka tin sawal ye mena man rabbuka man nabiyuka ma dinuka tin sawal furatama bunashe kemanna ge rabbaki allah hai sawal to jawab me bune deni kyar gite bege rasulullah me hadis mulkon ena sabit kon debun ge allah dua ko de allah allah ga ta dua kurashe e kam mita ge ya khilafa e ne me bune deni sawal to jawab e ta tibe allah ay allah e na ge e na tawfiq de bashe sawal to jawab din matta ge ta dua ko le maran galen no sabit wa gota sabitu nu ma gota kan ta tam qur'an yakum bis faida in qur'an e gen e bis faida en ena kan nu qur'an e ei sabitu echen nu ei ki talqina ki baya ko hadaya fo en echen sunnatun sabitu wa echen nu ei ki banam bi mi har sunnata ku e sabitu ha yakinu bis nu ane me are kai kan ta ko gen ha yatu gan ane qur'ana sunnatun sabitu wa kan ta ta ke dinu ge namuga qura be be fulna sawal ko bale kan ti qur'ani ki vegen to kon echa kun dalil li vegen to khab fain dekki gotar hebuna fiya ei ha makka ge mushri kon boni goi khab fain dekki dekke viti ve khab fain kan qurati har men dekuni ti ve kan har men qurani e bona fiya ei ha makka ge mushri kon ve sama boni goi timan na men mi kan mi qurani har men khab fain kan ta qurati dekuni ti e ehma timan na men kan ne te mi kan du pura ve ei ha makka ge mushri kon ve sama boni goi qur'an ge ti wa ka anga ve ema ego taka en nun dine dine hasil no kona kaaba fenge sariya kun din bina ke mana dalil hujjatu ge macca kaaba fenge bastahu ge macca kannu gadi je hejje anna subhanaka allahumma bihamdika ashhadu an la ilaha illa anta astaghfiruka wa atubu ilayka